ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ತೇರೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ಇಂದಿನ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ರಬ್ಬರ್ ಬೆಳೆ ಬೇಸಾಯದ ಕುರಿತು ಕುಮಟಾದ ವಿಶ್ವನಾಥ್ ವೆಂಕಟರಮಣ ಭಟ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರಿಗೆ ನಮ್ಮ ಜೊತೆಯಲ್ಲಿ ವಿಶ್ವನಾಥ್ ವೆಂಕಟರಮಣ ಭಟ್ ಅವರಿದ್ದಾರೆ. ಇವರು ರಬ್ಬರ್ ಬೆಳೆಯನ್ನು ಬೆಳೀತಾ ಇದ್ದಾರೆ. ವೃತ್ತಿಯಲ್ಲಿ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿ ಇದನ್ನ ಹವ್ಯಾಸವಾಗಿ ಮತ್ತೆ ಜೊತೆಗೆ ಕೃಷಿ ಅವರ ಹಿನ್ನೆಲೆ ಇರೋದ್ರಿಂದ ಈ ಹೊಸದಾಗಿ ಒಂದು ಹೊಸ ಪ್ರಯೋಗ ಮಾಡೋಣ ಅಂತೇಳಿ ಧೈರ್ಯವಾಗಿ ವಿಶ್ವನಾಥ್ ಅವರು ಮಾಡ್ತಾಯಿದ್ದಾರೆ. ಹೇಗೆ ಈ ಒಂದು ರಬ್ಬರ್ ಬೆಳೆ ನಮ್ಮ ಜಿಲ್ಲೆಗೆ ಸೂಕ್ತ ಆಗುತ್ತೆ ಮತ್ತು ಎಂಥ ರೈತರು ಇದನ್ನು ಕೈಗೊಂಡ್ರೆ ಒಳ್ಳೆಯದಾಗತ್ತೆ, ಅದರ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ವಿಶ್ವನಾಥ್. ನಮಸ್ಕಾರ. ಈಗ ರಬ್ಬರ್ ಬೆಳೆ ವಿಶೇಷವಾಗಿ ನಮ್ಮ ಈ ಪ್ರದೇಶದೊಳಗೆ ಬಹಳ ಜನ ಬೆಳೆದಿಲ್ಲ, ನೀವು ಮನಸ್ಸು ಮಾಡಿದ್ದೀರಿ, ಏನು ಅದರಲ್ಲಿ ಆಸಕ್ತಿ ಹುಟ್ಟಿದ್ದೆಲ್ಲ ಹೇಳಿ. ನಾನು 2009 ಹೊನ್ನಾವರದಲ್ಲಿದ್ದೆ, ಕೆಲಸ ಮಾಡ್ತಾಯಿದ್ದೆ ಮ್ಯಾನೇಜರ್ ಆಗಿ. ಆಗ ಒಬ್ಬರು ಅಲ್ಲಿ ನಾನು 30 ಎಕರೆ ರಬ್ಬರ್ ಬೆಳಿತೇನೆ, ಫೈನಾನ್ಸ್ ಮಾಡಬೇಕು ತನಗೆ ಅಂತೇಳಿ ಬಂದರು. ಅದೇ ಅವರಿಗೆ ಫೈನಾನ್ಸ್ ಮಾಡಿದೆ ನಾನು. ಆಮೇಲೆ ಅವರು ಹೇಳಿದರು, ನೀವು ಇದ್ರೆ ಬೆಳೆಯಿರಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ. ಈಗ ಇದಕ್ಕೆ ಒಳ್ಳೆ ಬೆಲೆ ಇದೆ. ಆಗ 250 ರೂಪಾಯಿ ಕೆಜಿ ಇತ್ತು ಆವಾಗ. ಇದು 400 ಹೋಗ್ಬೋದು, ನಮಗೆ ದಿವಸ ಖರ್ಚು ಭಾರಿ ಕಡಿಮೆ ಅಂತೇಳಿ ನನಗೆ ಕನ್ವಿನ್ಸ್ ಮಾಡಿದರು. ಅದರಂತೆ ನಾನು ಅವ್ರು ಹೋಗಿ ಆವಾಗ ಮತ್ತೆ ಅಲ್ಲಿ ಕುಂದಾಪುರದಲ್ಲಿ ರಬ್ಬರ್ ಬೋರ್ಡ್ ಇದಿತ್ತು, ಅವ್ರನ್ನ ಸಂಪರ್ಕ ಮಾಡಿದೆ. ಅವರು ನಾವು ಬರ್ತೇವೆ, ನಿಮ್ಮ ಜಾಗ ಎಲ್ಲ ನೋಡ್ತೇವೆ ಹಾಗೆ ಅಂತ ಹೇಳಿದರು. ಆಮೇಲೆ ಅವರು ಬಂದರು, ಜಾಗನೂ ನೋಡಿದರು. ಆಮೇಲೆ ಅವರು ಅಡ್ಡಿಲ್ಲ, ಪ್ರಶಸ್ತವಾಗಿದ್ದೇವೆ ಬೆಳೀಲಿಕ್ಕೆ, ನಮ್ಮಲ್ಲಿ ಸಬ್ಸಿಡಿನೂ ಉಂಟು, ನಾವು ಇದನ್ನು ಈಗ ನಾವಿತ್ತು ಉತ್ತೇಜನ ಕೊಡ್ತಾ ಇದ್ದೇವೆ, ನಮ್ಮ ಗೌರ್ಮೆಂಟು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ, ನಿಮಗೆ ಸಬ್ಸಿಡಿನೂ ಸಿಗ್ತದೆ ಇದಕ್ಕೆ, ನೀವು ಅಪ್ಲೈ ಮಾಡಿರಿ, ನೀವು ನಾವು ಇದು ಕೊಡ್ತೇವೆ ಅಂತ ಹೇಳಿದರು ಅವರು. ಅದರಂತೆ ನಾನು 2009 ಇದು ಮಾಡಿದೆ. ಅದು ಒಂದು ಗುಡ್ಡ ಇತ್ತು, ಒಂದು ಗುಡ್ಡ ಬೆಳೆ ಇಳಿಜಾರು ಗುಡ್ಡ ಇತ್ತು. ಅದನ್ನು ಬೇರೆ ಇದು ಮಾಡಿದ್ರೆ ಭಾಳ ಖರ್ಚು ಮಾಡಬೇಕಾಗಿತ್ತು ನನಗೆ. ಅಡಿಕೆ ಮಾಡೋದಿದ್ರಂತೂ ಬೋರ್ವೆಲ್ ಹಾಕ್ಕೊಂಡು ತುಂಬ ಖರ್ಚು ಮಾಡಬೇಕಿತ್ತು. ಅವರು ಒಂದು ಹೇಳಿದರು, ಇದು ಮಳೆಗಾಲದ ನೀರು ಸಾಕಾಗ್ತದೆ, ಅದಕ್ಕೆ ಮತ್ತೆ ಬೇಸಿಗೆಯಲ್ಲಿ ನೀರು ಬೇಕಾಗೋದಿಲ್ಲ ಅಂತಂದರು. ಅದನ್ನು ನನ್ನ ಆಕರ್ಷಣೆ ಮಾಡ್ತದೆ ನನಗೆ. ಹಾಗಾಗಿ ನಾನು ಅವರಲ್ಲಿ ಹೇಳಿ ಬೈಂದೂರಿನಿಂದ ಒಂದು 800 ತಂದು ನಾನು ಪ್ಲ್ಯಾಂಟ್ ಮಾಡಿದೆ ನನ್ನ ಜಾಗದಲ್ಲಿ. ಇನಿಷಿಯಲಿ ಅವರು ತುಂಬ ಸಪೋರ್ಟ್ ಮಾಡಿದರು, ಯಾರು ನಮ್ಮ ರಬ್ಬರ್ ಬೋರ್ಡಿನವರು ಮತ್ತು ಆ ಇವರು ನರ್ಸರಿಯವರು ಎಲ್ಲ ಬಂದು ನೋಡಿ ಹೀಗೆ ಮಾಡಬೇಕು ಅಂತ ಹೇಳಿ ನನಗೆ ಇದು ಮಾಡಿ ನಾನು ರಬ್ಬರ್ ಬೆಳೆ ಪ್ರಾರಂಭ ಮಾಡಿದೆ. ಈಗ ಈ ಇಷ್ಟು ವರ್ಷ 10-12 ಅನುಭವದೊಳಗೆ ಏನು ಅನಿಸುತ್ತದೆ? ನನಗೆ ಇನಿಷಿಯಲಿ ಅದು ತುಂಬ ಆಕರ್ಷಣೀಯವಾಗಿ ಕಂಡಿತ್ತು ರೇಟು. ಆದರೆ 2016 ನಂತರ ಅದರಲ್ಲಿ ಬೆಲೆಯಲ್ಲಿ ಒಂದೇ ಸಮನೆ ಇಳಿಕೆ ಕಂಡು ಬಂತು ನನಗೆ ಒಂದೇ ಸಮನೆ. ಅದಕ್ಕೆ ಮುಖ್ಯ ಕಾರಣ ನಾನು ಸ್ಟಡಿ ಮಾಡಿದ್ದಂದರೆ ಈ ಸಿಂಥೆಟಿಕ್ ರಬ್ಬರು ಜಾಸ್ತಿ ಆಯಿತು. ಅದು ಇದು ನ್ಯಾಚುರಲ್ ರಬ್ಬರು ನಾವು ಬೆಳೀತಾ ಇದ್ದದ್ದು. ಈಗ ಪರದೇಶಗಳಲ್ಲೆಲ್ಲ ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ಸಿಂಥೆಟಿಕ್ ರಬ್ಬರು. ಆ ರಬ್ಬರು ಜಾಸ್ತಿ ಆಗೋದ್ರಿಂದ ಅದನ್ನು ಹೆಚ್ಚಾಗಿ ಬಳಸಲಿಕ್ಕೆ ಶುರು ಮಾಡಿದರು. ಅದು ಎಕಾನಮಿ ಮತ್ತು ಇದರಲ್ಲಿ ಕಡಿಮೆ ಅಂತೇಳಿ ಅದನ್ನು ಈ ಡಾಕ್ಟರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಇದು ಹ್ಯಾಂಡ್ ಗ್ಲೋವ್ಸು ಅದೆಲ್ಲ ಮೆಡಿಕಲ್ ಇದಕ್ಕೆಲ್ಲ ಸಿಂಥೆಟಿಕ್ ಯೂಸ್ ಮಾಡಲಿಕ್ಕೆ ಹತ್ತಿದ್ರು. ಆಮೇಲೆ ಅದು ರಬ್ಬರ್ ರೇಟ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಈಗ ನನ್ನ ತಿಳುವಳಿಕೆ ಪ್ರಕಾರ ಈಗ ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ 15 ಮಿಲಿಯನ್ ಇವರು ಸಿಂಥೆಟಿಕ್ ಇದು ಮಾಡ್ತಾರೆ ಒಂದು ವರ್ಷಕ್ಕೆ, 12 ಮಿಲಿಯನ್ ನ್ಯಾಚುರಲ್ ರಬ್ಬರ್ ಯೂಸ್ ಮಾಡ್ತಾರೆ. ಹೀಗಾಗಿ ನಮಗೆ ರಬ್ಬರು ಈಗಿನ ವಾತಾವರಣಕ್ಕೆ ಮತ್ತು ಈಗಿನ ಲೇಬರು ಈಗಿನ ವಾತಾವರಣಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ, ಮೊದಲನ್ನಷ್ಟು ಇದು ಬರುವುದಿಲ್ಲ. ರಬ್ಬರು ಇಂಥ ತಳಿ ಅಥವಾ ಇಂಥ ಗಿಡದಿಂದ ಮಾತ್ರ ತೆಗಿಬೇಕು ಅಂತೇಳಿ ಹಂಗೇನು ಇರುತ್ತೆ? ಆವಾಗ ನಮಗೆ ಎರಡು ರೀತಿ ಇದನ್ನು ಅವರು ಮಾಡಿದರು. ಬ್ರ್ಯಾಂಡ್ 105 ಅಂತೇಳಿ ಒಂದು ಕೊಟ್ಟರು, ಮತ್ತೆ 114 ಒಂದು ಎರಡು ಇದನ್ನು ಅವರು ಇದು ಮಾಡಿದರು ಗಿಡಗಳು, ಅದೊಂದು ಬ್ರ್ಯಾಂಡ್. ನಾನು 800 105 ಹಾಕಿದೆ, ಯಾಕೆಂದರೆ ಅದು ಬಳದಿಂದ ಅದು ಚಾಲ್ತಿಯಲ್ಲಿತ್ತು, ಅದರದ್ದು ಗುಣಮಟ್ಟ ಗೊತ್ತಿತ್ತು. ಹಾಗಾಗಿ ಒಂದು 200 ನೋಡುವ ಅಂತೇಳಿ ಅದು ಜಾಸ್ತಿ ಬೆಳೆ ಬರ್ತದೆ. ಅಲ್ಲಿ ರೀಸೆಂಟ್ ನಾನು ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ ಒಂದು 200 ಗಿಡ ನಾನು ಇದು ಹಾಕಿದೆ. ಈಗ ನನಗೆ ತಿಳುವಳಿಕೆ ಬಂದ ಪ್ರಕಾರ ನಮ್ಮ ಈಗ ಏನು ಇದು ಮಾಡ್ತಾರೆ ಆ ಇದರಲ್ಲಿ ಅದು 105 ತೂಕ ಜಾಸ್ತಿ ಬರ್ತದೆ. ಈಗ 114 ಏನು ಹಾಕಿದ್ದೇನೆ ಅದರಲ್ಲಿ ಕ್ವಾಂಟಿಟಿ ಜಾಸ್ತಿ ಬರ್ತದೆ, ಆದರೆ ತೂಕ ಕಡಿಮೆ ಬರ್ತದೆ ಅಂತೇಳಿ ನಮ್ಮ ಅನಿಸಿಕೆ. ಎಷ್ಟೆಷ್ಟು ಅಂತರದಲ್ಲಿ ಹಾಕಿದ್ರಿ, ಹೆಂಗೆ ಹಾಕಿದ್ರಿ, ಅವಾಗ ಏನು ಕಾಳಜಿ ವಹಿಸಿದ್ರಿ? ನಾನು 20 ಫೂಟ್ ಅಂತರದಲ್ಲಿ ಹಾಕಿದ್ದೇನೆ ಇದು ಮಾಡಿ, ಒಟ್ಟು 6 ಎಕರೆ. ಅದು ಗುಡ್ಡಗಾಡದ್ರಿಂದ ಸರಿಯಾಗಿ ಮೆಜರ್ಮೆಂಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನಮಗೆ, ಹಾಗಾಗಿ ಸ್ವಲ್ಪ ಅಂದಾಜಿನಲ್ಲಿ ಒಂದು 8 ಅದು ಎಕರೆಗೆ 200 ಅಂತೇನೋ ಇದು ಮಾಡ್ತಾರೆ ಅವರು, ಇದು 1 ಎಕರೆಗೆ 200 ಅಂತೇಳಿ. ನಂದು 6 ಎಕರೆಗೆ ಸಾಮಾನ್ಯ 800 ಕೂತಿದೆ ನಂದು, ಯಾಕೆಂದ್ರೆ ಅಲ್ಲಿ ಕಲ್ಲಿತ್ತು ಇದಿತ್ತು, ಹಾಗಾಗಿ ಇದಾಗಿದೆ. ಕರೆಕ್ಟ್ ಆಗಿತ್ತು ಅಂದ್ರೆ 1200 ಕೂತ್ರು. ಕರೆಕ್ಟ್ ಅಂದ್ರೆ 1200 ಕೂತ್ಕೋಬೇಕಾಗಿತ್ತು. ಅವಾಗ ಮಳೆ ಆಶ್ರಯದ ಮೇಲೆ ಮಳೆ ಬಂದಾಗ ಅಷ್ಟು ನೀರು ಸಾಕು, ಆನಂತರ ನೀರೇ ಬೇಕಾಗಿಲ್ಲ ಅಂದಿದ್ದು ನಿಮ್ಗೊಂದು ಆಕರ್ಷಣೆ ಆಯ್ತು. ಆದ್ರೂ ಸ್ವಲ್ಪ ತೇವಾಂಶ ಉಳಿಬೇಕು ಅಂದಾಗ ಏನ್ರು ಮಾಡಿದ್ರಿ? ಹೌದು, ಅದಕ್ಕೆ ನಾವು ಸ್ವಲ್ಪ ಇನಿಷಿಯಲಿ ಒಂದು 3 ವರ್ಷ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು. ಅದಕ್ಕೂ ಬಂಡ್ ಹಾಕಿ ಹೇಳ್ತೇವಲ್ಲ, ಈಗ ನೀರು ಕೆಳಗೆ ಜಾರದೇ ಇದ್ದಂಗೆ ಸ್ವಲ್ಪ ಎತ್ತರ ಮಾಡಿ ಕೊಡ್ಬೇಕಾಗ್ತದೆ. ಒಂದು 3 ವರ್ಷ ಅದಕ್ಕೆ ಇಯರ್ಲಿ ನಾವು ಸ್ವಲ್ಪ ಶ್ರಮ ಇದೆ. ಆ 3 ವರ್ಷದ ನಂತರ ಅದಕ್ಕೇನು ಶ್ರಮ ಇಲ್ಲ. ಅದಕ್ಕೆ ವರ್ಷಕ್ಕೆ 1-2 ಸಲ ನಾವು ಫರ್ಟಿಲೈಸರ್ ಕೊಟ್ಟರೆ ಆಯ್ತು, ಅದಕ್ಕೆ ಮತ್ತೇನು ಶ್ರಮ ಇಲ್ಲ. ಏನು ಶ್ರಮ ಇಲ್ಲದೆ ಇದ್ದಂಥ ಇದು ಅಂತಂದರೆ ರಬ್ಬರ್ ಬೆಳೆ ನನ್ನ ಪ್ರಕಾರ. ಗೊಬ್ಬರ ಅಂದರೆ ಏನು ಏನು ವಿಶೇಷ? ನಾವು ಇದನ್ನೇ ಹಾಕ್ತೇವೆ, ಫರ್ಟಿಲೈಸರ್ಸ್ ಈ ಕೆಮಿಕಲ್ ಇದರನ್ನೇ ಹಾಕ್ತೇನೆ. ಬೇಕಾದ ಅದು ಹಾಕಿದ್ರೆ ಗಿಡ ಒಳ್ಳೇದಾಯ್ತು ನಂದು, ಈಗ ಒಳ್ಳೆ ಇದು ಬಂತು. ಯಾಕೆಂದ್ರೆ ನಮ್ಮ ಈಗ ಕೇರಳದವರಿಂದ ಲೇಬರ್ ಇದ್ದಾರೆ ನನ್ನ ಹತ್ರ, ಅವ್ರು ಹೇಳೋ ಪ್ರಕಾರ 2009 ಹಾಕಿದ್ದು ನಾನು, 12 ವರ್ಷ ಸುಮಾರಾಯ್ತು. ನಂದು ಗರ್ತ್ ನೋಡಿ ಅವರು ಆಶ್ಚರ್ಯಪಟ್ಟರು, ಕೇರಳದಲ್ಲಿ ಇಷ್ಟು ಗರ್ತ್ ಬರುವುದಿಲ್ಲ, ನಿಮ್ಮದು ಒಳ್ಳೆ ಗರ್ತ್ ಬಂದಿದೆ. ಹಾಗಾಗಿ ಇಲ್ಲಿ ಅವರು ಆಕರ್ಷಣೆ ಇದೆ ಅವರಿಗೆ, ಹಾಗಾಗಿ ಅವರು ನಮ್ಮಲ್ಲಿ ಲೇಬರ್ ಇದ್ದಾರೆ. ಅವ್ರದ್ದು ಎಷ್ಟು ಬಂದಿದೆ ಗರ್ತ್? ಹೆಂಗಾದ್ರೆ ಗರ್ತ್ ಆ್ಯಕ್ಚುಲಿ ಅದು 21 ಸೆಂಟಿಮೀಟರ್ ಬಂದವಾಗ ಅದನ್ನು ನಾವು ಲ್ಯಾಕ್ಟೇಷನ್ ಹೇಳ್ತೇವಲ್ಲ, ಈಗ ಹಾಲು ಬರ್ತದೆ ಅದರಲ್ಲಿ, ಅದನ್ನು ತೆಗಲಿಕ್ಕೆ ಪ್ರಾರಂಭ ಮಾಡಬೇಕು. ನಂದು ಈಗ 30-35 ಮೇಲೆ ಬಂದಿದೆ, 35-40. ಎಷ್ಟು ವರ್ಷದ ನಂತರ ನಮಗೆ ಅಂದಾಜು ಈ ರೀತಿ ಲ್ಯಾಕ್ಟೇಷನ್? ಅದರಿಂದ ಅವರ ಪ್ರಕಾರ 7 ವರ್ಷ, ಅವ್ರದ್ರ ಪ್ರಕಾರ 7 ವರ್ಷಕ್ಕೆ ಒಂದು 20-21 ಸೆಂಟಿಮೀಟರ್ ಗರ್ತ್ ಬರಬೇಕು ಅಂತೇಳಿ. ನಮ್ಮದು ಸಾಮಾನ್ಯ ಆ ರೇಂಜಲ್ಲಿ ಬಂದಿದೆ ನಂದು, 1 ವರ್ಷ ಹೆಚ್ಚು ಕಮ್ಮಿ ಮಾಡಿ ಆ ರೇಂಜ್ ಅಲ್ಲಿ ಬಂದಿದೆ. ಮತ್ತೆ ಅದನ್ನ ಲ್ಯಾಕ್ಟೇಷನ್ ಮಾಡಬೇಕು ಅಂದ್ರೆ ಅದರಿಂದ ರಬ್ಬರ್ನ ಸ್ರವ ಬರುತ್ತಲ್ಲ, ಅದನ್ನ ವರ್ಷದಲ್ಲಿ ಈ ಕಾಲದಲ್ಲಿ ಮಾಡಬೇಕು, ಇಷ್ಟೇ ದಿನ ಮಾಡಬೇಕು, ಹಂಗೇನು ಇರುತ್ತೆ? ಹೌದು, ಅದು ವರ್ಷದಲ್ಲಿ ನಮಗೆ ಈ ಏಪ್ರಿಲ್ ಮತ್ತು ಮೇದಲ್ಲಿ ಅದು ಡ್ರೈ ಆಗಿರ್ತದೆ, ಆವಾಗ ನಾವು ಅದನ್ನ ಬಿಟ್ಟು ಬಿಡ್ತೇವೆ, ಅದಕ್ಕೆ ತೆಗಲಿಕ್ಕೆ ಹೋಗುದಿಲ್ಲ. ಮತ್ತೆ 10 ತಿಂಗಳಲ್ಲೂ ನಾವು ಅದನ್ನ ತೆಗಿಬಹುದು. ಇನ್ನೊಂದಂದ್ರೆ ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಕವರ್ ಮಾಡಿಕೊಂಡು ನಾವು ಅದನ್ನ ತೆಗಿತೇವೆ, ಅದಕ್ಕೆ ಅದರಲ್ಲಿ ನೀರು ಬೀಳಬಾರ್ದು ಅಂತೇಳಿ. ಮತ್ತೆ ಮರದಿಂದ ಬಂದ ನೀರು, ಇಳಿದ ನೀರು ನಮ್ಮ ಇದಕ್ಕೆ ಬೀಳಬಾರ್ದು ಅಂತೇಳಿ ಅದಕ್ಕೆ ಪ್ಲಾಸ್ಟಿಕ್ ಅನ್ನು ಕವರ್ ಮಾಡಿ, ಅದಕ್ಕೆ ಸ್ವಲ್ಪ ಖರ್ಚುಂಟು. ಆದರೂ ಅದು ಈಗ June, July, August 3 ತಿಂಗಳ ಮಾಡ್ತೇವೆ ನಾವು. ಎಷ್ಟು ಸಂಗ್ರಹ ಆಗುತ್ತೆ ಮತ್ತೆ ಅದನ್ನ ಹೇಗೆ ಅದನ್ನ ಸಂಗ್ರಹಿಸಿ ಪ್ಯಾಕ್ ಮಾಡಿ ಬೇರೆ ಕಡೆ ಕಳಿಸೋದು ಅದೆಲ್ಲ ಹೇಗೆ? ಈಗ ನಮಗೆ ಏನಾಗಿದೆ ಅಂತಂದ್ರೆ, ಈಗ ಅದು ಬೆಳಿಗ್ಗೆ 3:30-4 ಗಂಟೆಗೆ ಲೇಬರ್ ಹೋಗಿ ಅದನ್ನ ಕೊರೆತ ಅಂತ ಹೇಳ್ತೇವಲ್ಲ ನಾವು, ಅದನ್ನು ಸೀಳ್ಬೇಕು ಇದಕ್ಕೆ ಸಣ್ಣ ದಿನ ದಿವಸ. ದಿವಸ ಸೀಳಿದಾಗ ಅದು 7:30-8 ಗಂಟೆಗೆ ಕೆಳಗೆ ಒಂದು ಪ್ಲಾಸ್ಟಿಕ್ ಇದನ್ನು ಕಂಟೈನರನ್ನು ಇಡ್ತೇವೆ ಅದು ಬೀಳಲಿಕ್ಕೆ. ಅದಕ್ಕೆ ಇದುಂಟು, ನಾನು ನಿಮಗೆ ತೋರಿಸ್ತೀನಿ, ನನ್ನ ಹತ್ರ ಫೋಟೋ ಉಂಟು. ಅದು ಹಾಗೆ ಮಾಡಿದೆ. ಅವರು 7:30-8 ಗಂಟೆಯಿಂದ ಅವರು ಕಲೆಕ್ಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅದನ್ನು ಹಾಲನ್ನು ಕಲೆಕ್ಷನ್ ಮಾಡ್ತಾರೆ. ಹಾಲನ್ನು ಕಲೆಕ್ಷನ್ ಮಾಡಿ ಸಾಮಾನ್ಯ 10:30-10:30 ಅವ್ರದ್ದು ಕಲೆಕ್ಷನ್ ಆಗ್ತದೆ. ಒಬ್ಬನೇ ಲೇಬರು, ಒಂದು ಲೇಬರು ಒಂದು ದಿವಸಕ್ಕೆ 350 ಗಿಡವನ್ನು ಮಾಡ್ಬೋದು ಅವನು ತಿಳಿದು. ಈಗ 700-800 ಇದ್ರೆ 2 ದಿವಸ ನಮಗೆ 350 ಇದು ಮಾಡ್ಕೊಂಡು ನಾವು ಒಂದು ಲೇಬರ್ ಇಟ್ಕೊಂಡು ಮಾಡ್ತೇವೆ ನಾವು ಅದನ್ನು. ಅದು ಅವನು ತಂದು ಅದಕ್ಕೆ ಸ್ವಲ್ಪ ಕೆಮಿಕಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿ ಅದು ಸ್ವಲ್ಪ ದಪ್ಪ ಆಗ್ತದೆ. ಆವಾಗ ಅದಕ್ಕೊಂದು ಟ್ರೇ ಇದೆ, ಅದು ಸ್ವಲ್ಪ ದಪ್ಪ ಆದಮೇಲೆ ಅದಕ್ಕೊಂದು ಟೈಮ್ ಉಂಟು. ಆ ಟೈಮ್ ಆದಮೇಲೆ ಅದನ್ನು ಈ ಮಿಷನ್ನಿಗೆ ಕೊಟ್ಟು ಅದನ್ನು ತೆಳುವನ್ನಾಗಿ ಮಾಡ್ತೇವೆ. ಆ ಮಷಿನರಿ ಎಲ್ಲ ತಗೋಬೇಕು ನೀವು? ಹಾಂ, ಮಷಿನರಿ ಎಲ್ಲ ತಗೋಬೇಕು, ತಗೊಂಡಿದ್ದೇವೆ ನಾವು ಮಿಷಿನರಿ ಎಲ್ಲ. ಡ್ರೈ ಮಾಡೋಕಂದ್ರೆ ಅದಕ್ಕೆ ಡ್ರೈಯರ್ ಇರುತ್ತೋ ಅಥವಾ ಬಿಸಿಲಲ್ಲಿಯೋ ಹೇಗೆ? ಹಾಂ, ಬಿಸಿಲಲ್ಲೂ ಡ್ರೈ ಮಾಡ್ಬೋದು, ನಾವು ಬಿಸಿಲಲ್ಲೂ ಹಾಕ್ತೇವೆ. ಆದರೆ ಅದಕ್ಕೆ ಇದು ಹೊಗೆ ಮನೆ ಅಂತ ಇದೆ, ಫ್ಯೂಮ್ ಹೋಮ್ ಅಂತ ಮಾಡಿದ್ದೇವೆ, ಮಾಡ್ಕೊಳ್ತೇವೆ ನಾವು ಅದಕ್ಕೆ. ಅಂತಂದರೆ ಅದಕ್ಕೆ ಹಾಕಿದರೆ ಅದಕ್ಕೆ ಅದು ಕ್ವಾಲಿಟಿ ಚಲೋ ಬರ್ತದೆ. ಅದಕ್ಕೊಂದು ಆ ಹೊಗೆಯಿಂದ ಅದಕ್ಕೊಂದು ಜೇನು ಕಲರ್ ಇದು ಬರ್ತದೆ ಅದಕ್ಕೆ, ಆ ಶೀಟಿಗೆ ಬಣ್ಣ ಅದಕ್ಕೆ ಆಕರ್ಷಣೆ ಜಾಸ್ತಿ. ಹಂಗೆ ಅದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ. ಹಾಗಾಗಿ ನಾವೊಂದು 3-4 ದಿವಸ ಹೊಗೆ ಮನೆಯಲ್ಲಿ ಇಡ್ತೇವೆ ಅದನ್ನು. ಅದು ಆಕಾರ ಬಂದ ಮೇಲೆ ಅದನ್ನೇನು ಮತ್ತೆ ಬೇರೆ ಆಕಾರದಲ್ಲಿ ಅದನ್ನ ಮೋಲ್ಡ್ ಮಾಡಿ ಪ್ಯಾಕ್ ಮಾಡೋದಿಲ್ಲ? ಅದೇ ಅದೇನಿಲ್ಲ ನಮಗೆ. ಒಂದ್ಸಲ ಮಾಡಿ ಅದಕ್ಕೆ ಡ್ರೈ ಆದ್ಮೇಲೆ ನಾವು ಅದನ್ನು ರೇಟ್ ಇಲ್ಲ ಅಂತ ಹೇಳಿದ್ರೆ ಇಟ್ಕೊಳ್ಬಹುದು, ಎಷ್ಟು ವರ್ಷನೂ ಇಟ್ಕೊಳ್ಬಹುದು ನಾವು. ಅದು ಹಾಳಾಗ್ತದೆ ಅಂತೇನಿಲ್ಲ, ರೇಟ್ ಬರುವ ನಾನು ಸಸ್ಟೇನ್ ಮಾಡ್ತೇವೆ ಅಂತಂದ್ರೆ ಇಟ್ಕೊಳ್ಬಹುದು. ಇನ್ನು ಟರ್ನ್ ಓವರ್ ಮಾಡಬೇಕು ಅಂದ್ರೆ ನಾವು ರೊಟೇಟ್ ಮಾಡ್ತಾ ಇರ್ತೇವೆ. ನಾನು ಹಂಗಾದ್ರೆ ನೀವು ಮಾರುಕಟ್ಟೆ ತಿಂಗಳಿಗೆ ಒಂದ್ಸಲ, 15 ದಿನಕ್ಕೆ ಒಂದ್ಸಲ ಅಥವಾ 2 ತಿಂಗಳಿಗೆ ಹೇಗೆ? ಈಗ ಮಾರುಕಟ್ಟೆ ಕುಮಟಾದಲ್ಲಿ ಮೊದಲೇ ಇಲ್ಲೊಂದು ಇದೆ, ಗ್ಲೋವ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಅವರ ಹೆಸರು ಮಂಜುನಾಥ್ ಭಟ್ ಅಂತ, ಸುವರ್ಣಗದ್ದೆಯಲ್ಲಿ. ಅವರು ಲ್ಯಾಕ್ಟೇಷನ್ ಅನ್ನೇ ತಗೊಳ್ತಿದ್ರು. ನಾವೊಂದು 2-3 ವರ್ಷ ಅವರಿಗೆ ಕೊಟ್ಟಿದ್ದೇನೆ ಲ್ಯಾಕ್ಟೇಷನ್ ಅನ್ನ. ಅವರು ಮಾಡಿ ಅದನ್ನ 60% ಇದು ಮಾಡಿ ಅವರು ಯೂಸ್ ಮಾಡ್ತಿದ್ರು. ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅವ್ರಿಗೆ ಅದು ಒಂದು ಕೆಲಸಕ್ಕೆ ಹೆಚ್ಚಾಗ್ತದೆ ಅಂತ ಹೇಳ್ಕೊಂಡು 60% DRS ಇದ್ದದ್ದನ್ನೇ ಆ ಪುತ್ತೂರಿನಿಂದ ಇಲ್ಲಿಂದ ಹೊರಗಿನ ಸುಳ್ಯದಿಂದ ಅವ್ರು ತರಿಸ್ಕೊಡ್ತಾರೆ, ನಮ್ದು ಅವರು ಇದು ಮಾಡೋದಿಲ್ಲ. ಈಗ ನಾವು ಅದಕ್ಕಾಗಿ ನಾವು ಶೀಟ್ ಮಾಡಿದ್ರೆ ನಮಗೆ ಬೇರೆ ದಾರಿ ಇಲ್ಲ. ಹಾಗೆ ಶೀಟ್ ಮಾಡಿ ನಾವು ಇಲ್ಲಿ ಇದರಲ್ಲಿ ಇಲ್ಲೊಂದು ವಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ MG ಹೆಗಡೆ ಅಂತ ಹೇಳ್ಕೊಂಡು, ಅವರು ಅವರಿಗೆ ಈ ಕೊರೋನಾದಿಂದ ಸ್ವಲ್ಪ ಅವರು ಸೇಲ್ಸ್ ಕಡಿಮೆ ಆಯಿತು, ಇಲ್ಲಿ ಅವ್ರು ಎಷ್ಟಿದ್ರು ತಗೊಳ್ತಾ ಇದ್ರು ಅವರು. ಈಗ ಸದ್ಯಕ್ಕೆ ಈಗ ಅವರಿಗೆ ಕೊಡ್ತಾ ಇದ್ದೇವೆ. ಒಂದು ವೇಳೆ ಅವರಿಗೆ ಜಾಸ್ತಿ ಅಂತ ಹೇಳಿದ್ರೆ ನಾವು ಅಕ್ಯುಮುಲೇಟ್ ಮಾಡಿ ಬೈಂದೂರು ನಿಯರೆಸ್ಟ್ ಮಾರ್ಕೆಟ್ ನಮಗೆ ಬೈಂದೂರಿಗೆ ಇದು ಮಾಡ್ತೇವೆ, ಬೈಂದೂರು ಕುಂದಾಪುರ. ಕೇರಳದಲ್ಲಿ ಹೆಚ್ಚಾಗಿ ಬೆಳೀತಾರೆ? ಹಾಂ, ಕೇರಳದಲ್ಲಿ ಮ್ಯಾಕ್ಸಿಮಮ್ ಬರ್ತದೆ. ಕೇರಳದಲ್ಲಿ ಅವರು ಸ್ವತಃ ಇದು ಮಾಡ್ತಾರೆ, ಅದು ಸ್ವತಃ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆ ಬೆನಿಫಿಟ್ಟು. ನನಗೆ ತಿಳಿದ ಪ್ರಕಾರ ಒಂದು 50-60 ಮರಗಳಿದ್ದರೆ ಒಂದು ಸಂಸಾರ ಅವರು ಸಾಗಿಸ್ತಾರೆ ಅಲ್ಲಿ ಪ್ರತಿದಿನ. ಮತ್ತು ಅಲ್ಲಿ ಏನಾಗ್ತದೆ ಅಂದರೆ ಮಾರ್ಕೆಟು ಚೆನ್ನಾಗಿರೋದ್ರಿಂದ ಪ್ರತಿದಿನ ಮನೆ ಮನೆಗೆ ಅವರು ಈಗ ಹಾಲ್ ಪ್ಯಾಕೆಟ್ ವಿತರಣೆ ಮಾಡಿದಂಗೆ ಇದರನ್ನು ಕಲೆಕ್ಟ್ ಮಾಡಲಿಕ್ಕೆ ಬರ್ತಾರೆ. ಹಾಗಾಗಿ ಅವರಿಗೆ ಈ ಕೆಲವು ಈ ಇದು ಇರುವುದಿಲ್ಲ, ಈ ಪ್ರೊಸೆಸಿಂಗ್ ಇದು ಇರುವುದಿಲ್ಲ, ತೆಗೆದು ಕೊಟ್ಟರಾಯ್ತು ಹಾಗೆ ಅಲ್ಲಿ. ಹಾಗಾಗಿ ನಮ್ಮ ಲೋಕಲ್ ಮಾರುಕಟ್ಟೆಯಲ್ಲಿ ಎಷ್ಟು ಬೇಕೋ ಅಷ್ಟೆಲ್ಲಾನು ಮಾರುಕಟ್ಟೆ ನಿಮಗೆ ಸಿಕ್ಕಿದೆ? ನನಗೆ ಇಲ್ಲಿ ಪ್ರಾಬ್ಲಮ್ ಆಗಲಿಲ್ಲ ಇಲ್ಲಿ ತನಕ, ಕುಮಟಾದ ಮಟ್ಟಿಗೆ ಪ್ರಾಬ್ಲಮ್ ಆಗಲಿಲ್ಲ. ಹಾಗಾಗಿ ನನಗೆ ಒಂದೇ ಒಂದು ಇದಂದರೆ ರೇಟ್ ಡೌನ್ ಆಗೋಯಿತು. ಅದೇ ಇದು ನಾವು ಆವಾಗ 250 ರೂಪಾಯಿ ಇತ್ತು ನಾವು ಪ್ರಾರಂಭ ಮಾಡಿದವಾಗ, ಅದು ಇದು 400 ತನಕ ಹೋಗ್ತದೆ, ನಿಮಗೆ 100 ರೂಪಾಯಿಗೆ ಬಂದರೂ ನಿಮಗೆ ವರ್ಕೌಟ್ ಆಗ್ತದೆ ಹೇಳಿ ನನಗೆ ಅವರು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ರು ಆವಾಗ. ಆದರೂ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕೆಂದರೆ ಯಾವುದೇ ಒಂದು ಇದಾದರೂ ದಿನೋದಾಗೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತಿರ. ಅದು ಇದು ಕಮರ್ಷಿಯಲ್ ಪ್ರಾಡಕ್ಟ್ ಅಲ್ಲ, ಇದು ಅಗ್ರಿಕಲ್ಚರ್ ಅಲ್ಲ, ನಮಗೆ ಅಗ್ರಿಕಲ್ಚರಲ್ ಬೆನಿಫಿಟ್ ಸಿಗುವುದಿಲ್ಲ ಇದರಲ್ಲಿ, ಇದು ಕಮರ್ಷಿಯಲ್. ಹಂಗಾಗಿ ನಮಗೆ ಅದು ಜಾಸ್ತಿ ಆಗ್ತದೆ ಅಂತ ಆಲೋಚನೆಯಿಂದ ಮಾಡಿದ್ದು. ಅದು ಸ್ವಲ್ಪ ಈಗ ರೇಟ್ ಇದು ಮಾಡಿ ನಮ್ಮ ಪ್ರಾಫಿಟಬಿಲಿಟಿ ಮೇಲೆ ಇದಾಗಿದೆ. ಪ್ರಾಫಿಟ್ ಕಡಿಮೆ ಆಗಿದೆ, ಆದರೆ ಲಾಸ್ ಏನಾಗಿದೆ? ಲಾಸ್ ಆಗಲಿಲ್ಲ, ಲಾಸ್ ಆಗಲಿಲ್ಲ. ನಾವು ಲಾಸ್ ಆಗದಿದ್ರೆ ಅದನ್ನು ಲೆಕ್ಟೇಷನ್ ಮಾಡೋದೇ ಇಲ್ಲ, ಬಿಟ್ಬಿಡ್ತೇವೆ ಆ ವರ್ಷಕ್ಕೆ. ಬೇರೆ ಪ್ರಾಣಿಗಳು ಏನು ತೊಂದರೆ ಕೊಡುದು ಹಂಗೆ ಮಾಡ್ತಾರೆ? ಹೌದು, ಅದು ಇದು ಸಣ್ಣ ಗಿಡ ಇದ್ದಾಗ ಒಂದು 3-4 ವರ್ಷ ತುಂಬ ಕಾದ್ಕೊಳ್ಬೇಕು ಅದಕ್ಕೆ, ಯಾಕೆಂದ್ರೆ ಮಂಗಗಳ ಹಾವಳಿ ಆ ಚಿಗುರನ್ನೇ ಎತ್ಕೊಂಡು ಹೋಗ್ಬಿಡ್ತದೆ ಮಂಗಗಳು. ಅದು 4 ವರ್ಷ ಸ್ವಲ್ಪ 3-4 ವರ್ಷ ಕಾಯ್ಕೊಳ್ಬೇಕು. ವಿಶೇಷವಾಗಿ ಬರ್ತಾವೆ ಮಂಗಗಳು ಅದಕ್ಕೆ? ಎಲ್ಲ ವಿಶೇಷವಾಗಿ ಹೇಳಿ ಬರುದಿಲ್ಲ, ಆ ಕಡೆ ಬಂದಾಗೆಲ್ಲ ಮುಗಿಸ್ಕೊಂಡು ಹೋಗ್ತವೆ. ಸ್ವೀಟ್ ಇರ್ತಾವ ಏನೋ ಒಂದು ಇದು, ಅವ್ರಿಗೇನೋ ಟೇಸ್ಟ್ ಇರ್ತದೆ. ಅದೇ ಬೆಳೆದ ಇದಕ್ಕೆ ಬರುವುದಿಲ್ಲ, ಮತ್ತೆ ಚಿಗರದ ಇದೇ ಬರ್ತದಲ್ಲ ಅದಕ್ಕೆ ಬರ್ತವೆ. ರೋಗ ರುಜಿನ ಏನಿರಲ್ಲ ಗಿಡಗಳಿಗೆ. ಈಗಿತ್ತಲಾಗಿ ನಮ್ಮಲ್ಲಿ ಅದೇ ಒಂದು ವಿಶೇಷತೆ ಅಂತಂದರೆ, ಈಗ ನಾವು ಎಷ್ಟೋ ಕಡೆಗೆ ಕೇರಳ ಇಲ್ಲ ಸೌತ್ ಕೇಂದ್ರ ಅಲ್ಲಲ್ಲಿ ಮಾಡ್ತಾರೆ, ಅಲ್ಲವಲ್ಲಿ ಕೊಳೆ ರೋಗ ಆ ರೋಗ ಈ ರೋಗ ಬಂದಿರ್ತದೆ. ಯಾಕೆಂದರೆ ಒಂದು ಕಡೆಗೆ ಬಂದದ್ದು ಅದು ಮತ್ತೊಂದು ಕಡೆಗೆ ಹರಡಿಬಿಡ್ತದೆ. ಅದೇ ಈಗ ನಮ್ಮಲ್ಲಿ ಬೇರೆ ಯಾರೂ ರಬ್ಬರ್ ಮಾಡದೇ ಇರೋದ್ರಿಂದ ನನಗಂಥದ್ದು ಯಾವುದೇ ಸಮಸ್ಯೆ ಬರಲಿಲ್ಲ, ಯಾವುದೇ ರೋಗ ಬರಲಿಲ್ಲ. ಮತ್ತೆ ನಿಮ್ಮ ಮಾರಲ್ ಆಗಿ ಸಪೋರ್ಟ್ ನಿಂತವ್ರು ಯಾರು? ನನಗೆ ನಾನೇ ಸಪೋರ್ಟ್, ನನಗೆ ನಾನೇ ವಿಚಾರ ಮಾಡಿ ಇದು ಮಾಡಿದ್ದು. ಈಗ ನಾನೇ ಹೇಳಿದೆ ನಿಮಗೆ, ಒಬ್ಬರು 30 ಎಕರೆ ಇದು ಮಾಡಿದ್ರು ಅಂತೇಳಿ. ಅವರು ನನಗೆ ಆಕರ್ಷಣೆ ಆಯಿತು ಅವಾಗ, ಅವರು ಮಾಡಿದ್ದು ನೋಡಿ ಅವರ ಪ್ಲಾಟಿಗೆ ಹೋಗಿ ಅವರು ಫುಲ್ಲಿ ಇರಿಗೇಟೆಡ್ ಮಾಡಿ ಎಲ್ಲ ಮಾಡಿದರು, ಫೈನಾನ್ಸ್ ತೊಗೊಂಡು ಎಲ್ಲ ಮಾಡಿದರು. ಅವರಿಗೆ ಏನಾಯಿತು ಅಂತಂದರೆ, ಈ ಗಾಳಿಗೆ ಸಣ್ಣ ಮರ ಇದ್ದಾಗ ಗಾಳಿಗೆ ಬಿದ್ದೋಗ್ತದೆ ಅವೆಲ್ಲ, ಶುಟಿ ತುಂಬ ಬಂದಿದೆ. ಅವರಿಗೆ ಒಂದೊಂದು ಬಂದಾಗ 50-60 ಗಿಡಗಳು ನೆಲಸಮ ಆಗೋದು. ಹಾಗಾಗಿ ಅವ್ರು ಏನು ಮಾಡಿದರು, ಅವರನ್ನು ಡಿಸ್ಪೋಸ್ ಮಾಡಿಬಿಟ್ರು. ಇದರನ್ನು ಅದನ್ನು ಒಂದು ಕೇರಳ ಪಾರ್ಟಿಗೆ ಡಿಸ್ಪೋಸ್ ಮಾಡಿಬಿಟ್ಟದ್ದು, ವರ್ಕ್ ಇದಾಗೋದಿಲ್ಲ. ಈಗ ನನಗೆ ಹಾಗೆ ಆಗಲಿಲ್ಲ, ಯಾಕೆಂತಂದರೆ ನನಗೆ ಹೆಚ್ಚಾಗಿ ಗಾಳಿ ಬರುವುದು ಪಶ್ಚಿಮದಿಂದಲ್ಲ, ಪಶ್ಚಿಮದಿಂದ ದೊಡ್ಡ ಗುಡ್ಡ ಮತ್ತು ಬೆಟ್ಟಗಳಿತ್ತು, ಕಾಡುಗಳಿತ್ತು. ಹಾಗಾಗಿ ನನಗೆ ಅದರ ಸಮಸ್ಯೆ ಅಷ್ಟಾಗಲಿಲ್ಲ, ಒಂದು 3-4 ಹಿಂಗೆ ಹೋಗ್ತದೆ, ಅದಕ್ಕೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಗೊಬ್ಬರ ಕೊಡೋದ್ರಿಂದ ನೀರಾವರಿ ಮಾಡೋದ್ರಿಂದ ಹೆಚ್ಚಿನ ಆದಾಯ ಪಡೀಲಿಕ್ಕೆ ಸಾಧ್ಯ? ಗೊಬ್ಬರದಿಂದ ಹೆಚ್ಚಿನ ಆದಾಯ ಬರ್ತದೆ, ಗೊಬ್ಬರ ಕೊಟ್ಟರೆ ಅದು ಎಲೆಕ್ಟ್ರಿಷನ್ ಜಾಸ್ತಿ ಆಗ್ತದೆ. ಈಗ ನೀವು ಒಂದು ಎಕನಾಮಿಕ್ಸ್ ಹೇಳಿದ್ರೆ, 1 ಎಕರೆಗೆ ಅಥವಾ 1 ಗಿಡಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ನಮಗೆ ಲಾಭ ಆಗುತ್ತೆ, ಹಿಂಗೆ ಹೇಳಿಕ್ಕಾಗುತ್ತೆ? ಅದು ನನಗೀಗ ಅಲ್ಲಿ ಹೇಳಿಕ್ಕಾಗಲಿಲ್ಲ, ಯಾಕೆಂತಂದರೆ ಅದಕ್ಕೆ ನಾನು ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಹೊಂಡ ತೆಗೆಯೋದು ಇದು ಮಾಡೋದೆಲ್ಲ ಮೊದಲೇ ಇದರಿಂದನೇ ಮಾಡೋದು. ಇದು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಉಂಟು ಅದಕ್ಕೆ, ಗೊತ್ತಾಯ್ತಾ? ಆದರೆ ನಮಗೀಗ ಎಲ್ಲ ಇನ್ವೆಸ್ಟ್ಮೆಂಟ್ ಪೀರಿಯಡಲ್ಲೇ ಇದ್ದೇವೆ, ರಿಕವರಿ ಆಗಬೇಕಷ್ಟೆ. ಅದು ನನ್ನ ಕೇಳಿದ್ರೆ ಕಾಮನ್ ಪೀಪಲಿಗೆ ನಾನು ಅದನ್ನು ಅಡ್ವೈಸ್ ಮಾಡೋದಿಲ್ಲ, ಯಾಕೆಂದರೆ ಅವನು ಸಸ್ಟೈನ್ ಆಗಬೇಕು, ಅಷ್ಟು ಇನ್ವೆಸ್ಟ್ ಮಾಡಿ ಅವನು ಸಸ್ಟೈನ್ ಆಗಬೇಕು ಅದರಲ್ಲಿ. ಅದು ಹಾಕೋದು ಕೂಡಲೇ ಬರುವುದಿಲ್ಲ, ಮತ್ತು ಸರ್ಟೆನಿಟಿ ಇಲ್ಲ ಅದರಲ್ಲಿ, ರೇಟಿನ ಸರ್ಟೆನಿಟಿ, ಮಾರ್ಕೆಟ್ ಸರ್ಟೆನಿಟಿ ಇಲ್ಲ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್, ಅದು ಮಲೇಷ್ಯಾ ಚೈನಾ ಅವೆಲ್ಲ ಜಾಸ್ತಿ ಬೆಳೀತವೆ, ಅವು ಡಾಮಿನೇಟಿಂಗ್ ಇದಾವೆ. ಹಾಗಾಗಿ ಈ ಟೈರ್ ಕಂಪ್ನಿಗಳು ಇರ್ತಾವಲ್ಲ ಅಲ್ಲಿ ಬಳಕೆ ಆಗುತ್ತೆ. ಹಾಂ, ಟೈರ್ ಕಂಪ್ನಿಯಲ್ಲಿ ಸರ್ಟನ್ ಇದು ಅವರು ಬಳಕೆ ಮಾಡ್ತಾರೆ. ಈಗ ಅವರೇ ಟೈರ್ ಕಂಪ್ನಿಗಳು ಅವರು ಪ್ರೊಸೆಸ್ಡ್ ಬಳಕೆ ಮಾಡ್ತಾರೆ. ಅವರು ಈಗ ತಗೊಳ್ಳೋದಿಲ್ಲ ಅಂತಂದ್ರೆ ಅವ್ರಿಗೆ ಈ ಪ್ರೊಸೆಸ್ ಇದು ಆಗೋಗಿದೆ. ಈಗ ನಮ್ಮದು ಇದು ತಂದು ಈಗ ಲೇಬರ್ ಲಾ, ಇದು ಅಗ್ರಿಕಲ್ಚರ್ ಲಾಸ್ ತಂದಿದ್ರಲ್ಲ ಸೆಂಟ್ರಲ್ ಗೌರ್ಮೆಂಟು, ಅದಾದ್ರೆ ಡೈರೆಕ್ಟ್ ರೈತರಿಂದನೇ ಖರೀದಿ ಮಾಡ್ತಿದ್ರೇನು ಅವರು, ಈಗ ಹಂಗಾಗೋದಿಲ್ಲ. ಅದು ಅವರು ಏಜೆನ್ಸಿ ಮುಖಾಂತರನೇ ಇದು ಮಾಡ್ತಾರೆ, ಪ್ರೊಸೆಸ್ಡ್ ಇದೇ ಮಾಡ್ತಾರೆ. ಪ್ರೊಸೆಸರ್ ಅಂದ್ರೆ ಈ ಶೀಟ್ ಅನ್ನೇ ಖರೀದಿ ಮಾಡ್ತಾರೆ. ಅಂದ್ರೆ ಉಪಕಸಬುದಾರರು ಅದನ್ನ ಪ್ರೊಸೆಸ್ ಮಾಡಿ ಕೊಡ್ಲಿಕ್ಕೆ ಅವ್ರಿಗೂ ಕೂಡ ಒಂದು ನೌಕರಿ ಸಿಕ್ಕಂಗ. ಅವೆಲ್ಲ ದೊಡ್ಡ ಕಂಪನಿಗಳು, ಮನೆ ಮನೆ ಬಾಗಿಲಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸರಿ, ಅದನ್ನ ಜನರನ್ನ ಇಟ್ಕೊಂಡು ಈಗ ಇದು ಮಾಡ್ತಾರೆ. ಈಗ ಅಂದ್ರೆ ಅವರಿಗೆ ವರ್ಕ್ಔಟ್ ಇದಾಗ್ತದೆ. ಈಗೆಲ್ಲ ನೋಡುದು ಹಾಗೆ ಅಲ್ಲ, ಈಗ ಅಮೆಜಾನ್ ನೋಡಿ ನೀವು, ಅವ್ರಿನ್ ಬಲ್ಕ್ ಅಲ್ಲಿ ತಗೊಳ್ತಾರೆ, ಹಾಗಾಗಿ ಅವರಿಗೆ ಕಡಿಮೆ ರೇಟ್ ಅಲ್ಲಿ ಕೊಡ್ಲಿಕ್ಕೆ ಇದಾಗ್ತದೆ. ಈಗ ಒಂದು ಕಾರ್ ತಯಾರು ಮಾಡೋಕ್ಕಾದ್ರೆ ಒಬ್ರು ಟೈರ್ ಕೊಡ್ತಾರೆ, ಹ್ಯಾಂಡಲ್ ತಯಾರು ಮಾಡೋ ಕಂಪನಿ ಬೇರೆ, ಮಿರರ್ ತಯಾರು ಮಾಡೋ ಕಂಪನಿ ಬೇರೆ, ಅದ್ರಲ್ಲಿ ಚೇರ್ ತಯಾರು ಮಾಡೋ ಕಂಪನಿ ಬೇರೆ. ಎಷ್ಟು ಅದಕ್ಕೆ ಒಂದು ಒಂದು ಯೂನಿಟ್ ಎಷ್ಟು ಜನ ಕೆಲಸ ಮಾಡ್ತಾರೆ? ಹೌದು, ಅದು ಅದು ಸಹಜ. ಅದು ಅಲ್ಲ, ಎಷ್ಟು ಇದೆ ಈ ನಿಟ್ಟಿನೊಳಗೆ ಒಟ್ಟಾರೆ ನನಗೊಂದು ಕ್ಯೂರಿಯಾಸಿಟಿ ಏನಂದ್ರೆ, ಅದು ಖರ್ಚಿಂದು ಇನ್ವೆಸ್ಟ್ಮೆಂಟ್ ಇದೆ ಅನ್ನುವಂಥದ್ದು ಹೇಳಿದ್ರಿ. ಆದರೆ ಅದರೊಳಗೆ ಉಪ ಬೆಳೆಗಳನ್ನು ಹಾಕಿ ಬರುವಂಥ ಖರ್ಚನ್ನು ತೂಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಅದೇ ನಮಗೆ ಗೊತ್ತಾಯ್ತಾ, ಆ ರಬ್ಬರ್ ಹಾಕಿದಲ್ಲಿ ಬೇರೆ ಯಾವುದನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ನಾನು ಪ್ರಯತ್ನ ಮಾಡಿದೆ ಕಾಳುಮೆಣಸು ಹಾಕಬೇಕು ಅಂತೇಳಿ, ತುಂಬ ಪ್ರಯತ್ನ ಮಾಡಿದೆ. ಕಡೆಗೆ ಈ ಕಾಳುಮೆಣಸು ಆಗೋದಿಲ್ಲ, ಅದಕ್ಕೆ ಬೇರೆದೇ ತಳಿ ಹಾಕಬೇಕು ಅಂತೇಳಿ ನಮ್ಮದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಹೇಳಿದರು. ಅದನ್ನು ತಂದು ನೋಡಿದೆ, ಆದರೆ ಸಕ್ಸಸ್ ಆಗಲಿಲ್ಲ. ನೀರು ಹಾಕಿದರೂ ಅದು ಸಕ್ಸಸ್ ಆಗಲಿಲ್ಲ. ಅಂದರೆ ಏನಂದರೆ, ಅದಕ್ಕೆ ಬಿಸಿಲು ತಾಗೋದಿಲ್ಲ, ಕೆಳಗಡೆ ಮರಗಳು ದಟ್ಟವಾಗಿ ಹರಡೋದ್ರಿಂದ ಇದು ಬಿಸಿಲು ತಾಗೋದಿಲ್ಲ. ನಾವು ಸೈಡಿಗೆ ಹಾಕ್ಬೋದು, ಆದರೆ ಆ ಇದು ಪೊಸಿಷನ್ ಇರಬೇಕು ನಮ್ಮ ತೋಟಕ್ಕೆ ಅಷ್ಟೇ, ಸೈಡಿಗೆ ಬಿಸಿಲು ಬರುವಂಥ ಪೊಸಿಷನ್ ಇರಬೇಕು. ಅಂದರೆ ಮಾತ್ರ ಸೈಡಿಗೆಲ್ಲ ಕಾಳುಮೆಣಸು ಒಂದು ಹಾಕ್ಬೋದು, ಬಿಟ್ಟರೆ ಮತ್ತೆ ಯಾವುದು ಇದಾಗ ಅದ್ರ ಬಗ್ಗೆ ಭಾರಿ ಜನ ಮಾಡ್ತಾವೆ ಇಲ್ಲ, ಮತ್ತೆ ಯಾವುದು ಅದಕ್ಕೆ ಇದಾಗ ಅಂತಂದರೆ ಒಳಗಡೆ ಬಿಸಿಲೇ ಬರುವುದಿಲ್ಲ ಅದಕ್ಕೆ. ಟೋಟಲಿ ಬಿಸಿಲೇ ದಟ್ಟವಾಗಿರ್ತದೆ, ಅದರ ಟೊಂಗೆಗಳೆಲ್ಲ ಹರಡ್ಕೊಂಡು ಹೋಗ್ತಾವಲ್ಲ, ಹಾಗಾಗಿ ದಟ್ಟವಾಗಿರ್ತದೆ.

ವಿಪರೀತ ಜ್ವರ, ಆಹಾರ ತಿನ್ನಲು ನೀರು ಕುಡಿಯಲು ಆಗುವುದಿಲ್ಲ, ಬಾಯಿಯಲ್ಲಿ ಮತ್ತು ನಾಲಿಗೆಯಲ್ಲಿ ಮೊದಲು ಗುಳ್ಳೆಗಳು ಕಾಣಿಸಿಕೊಂಡು ನಂತರ ಅವು ಒಡೆದು ಹುಣ್ಣುಗಳಾಗುತ್ತವೆ, ಬಾಯಿಯಿಂದ ಒಂದೇ ಸಮನೆ ಜೊಲ್ಲು ಸುರಿಯುತ್ತದೆ, ಕಾಲಿನಲ್ಲಿ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ನಂತರ ನೊಣ ಕುಳಿತು ಹುಳುಗಳು ಸೇರಿಕೊಂಡು ಕೀವು ಬರಬಹುದು. ಇದರಿಂದ ಕಾಲಿಗೆ ನೋವಾಗಿ ಅವು ಕುಂಟಿಕೊಂಡು ನಡೆಯುತ್ತವೆ, ಇಲ್ಲವೇ ಮಲಗಿಯೇ ಇರುತ್ತವೆ. ಇವೆಲ್ಲ ಕಾರಣಗಳಿಂದಾಗಿ ಹಾಲಿನ ಪ್ರಮಾಣವು ಬಹಳ ಕಡಿಮೆಯಾಗುತ್ತದೆ. ರೋಗದಿಂದ ಒಂದು ಅಥವಾ ಎರಡು ವಾರ ನರಳಿ ನಂತರ ದನಗಳು ಗುಣಮುಖವಾಗುತ್ತವೆ. ಆದರೆ ಮುಂದೆ ಇವು ಈ ರೋಗದ ದುಷ್ಪರಿಣಾಮದಿಂದ ನರಳುತ್ತವೆ, ಅಂದರೆ ಹೆಚ್ಚಿನ ಉಸಿರಾಟದಿಂದ ಸರಿಯಾಗಿ ಮೇವು ತಿನ್ನದೇ ಇರುವುದು ಮತ್ತು ಹಾಲಿನ ಪ್ರಮಾಣವು ಸಾಕಷ್ಟು ಕಡಿಮೆಯಾಗುತ್ತದೆ. ಗೊರಸುಗಳು ಕಿತ್ತುಕೊಂಡು ಬರಬಹುದು. ಆಕಳುಗಳು ಸರಿಯಾಗಿ ಬೆದೆಗೆ ಬರುವುದಿಲ್ಲ, ಬಂದರೂ ಗರ್ಭಧರಿಸುವುದಿಲ್ಲ. ಈ ರೋಗದಿಂದ ರೈತನಿಗೆ ತುಂಬಲಾರದ ಆರ್ಥಿಕ ಹಾನಿಯಾಗುವುದು. ಈ ರೋಗವನ್ನು ತಡೆಗಟ್ಟಲು ಎಫ್ಎಂಡಿ ಚುಚ್ಚುಮದ್ದನ್ನು ವರ್ಷಕ್ಕೆ ಎರಡು ಬಾರಿ, ಒಮ್ಮೆ ನವೆಂಬರ್ ಡಿಸೆಂಬರ್ನಲ್ಲಿ, ಮತ್ತೊಮ್ಮೆ ಜೂನ್ನಲ್ಲಿ ಹಾಕಿಸಬೇಕು. ಇಲ್ಲಿಯವರೆಗೆ ಲಸಿಕೆ ಹಾಕಿಸಿಲ್ಲವಾದರೆ ಈಗಲಾದರೂ ಹಾಕಿಸಬೇಕು. ರಾಜ್ಯ ಪಶುಪಾಲನಾ ಇಲಾಖೆಯಿಂದ ಸಾಮೂಹಿಕ ಕಾರ್ಯಕ್ರಮವಿರುತ್ತದೆ. ರೋಗದಿಂದ ನರಳುವ ದನಗಳನ್ನು ಬೇರ್ಪಡಿಸಿ ಪಶುವೈದ್ಯರಿಂದ ಕೂಡಲೇ ಔಷಧೋಪಚಾರ ಮಾಡಿಸಬೇಕು. ದನಗಳನ್ನು ಮತ್ತು ದನಗಳ ಕೊಟ್ಟಿಗೆಯನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕು. ರೋಗಪೀಡಿತ ಪ್ರದೇಶಗಳಲ್ಲಿ ದನಗಳ ಮಾರಾಟವನ್ನು ನಿಷೇಧಿಸಬೇಕು. ಮುಖ್ಯವಾಗಿ ಈ ರೋಗವು ಹಾಲನ್ನು ಹಿಂಡುವ ವ್ಯಕ್ತಿಯ ಕೈಗಳಿಂದ ಮತ್ತು ಹಾಲನ್ನು ಹಿಂಡುವ ಯಂತ್ರದಿಂದ ಹರಡುತ್ತದೆ. ಧಾನ್ಯಗಳಾದ ಜೋಳ, ಗೋವಿನ ಜೋಳ, ಗೋಧಿ, ಭತ್ತ, ಅಕ್ಕಿ, ಅನ್ನ ಮತ್ತು ಆಲೂಗಡ್ಡೆ ಇವುಗಳನ್ನು ಮಿತಿಮೀರಿ ತಿನ್ನುವುದರಿಂದ ಈ ಬೇನೆ ಜಾನುವಾರುಗಳಲ್ಲಿ ಬರುತ್ತದೆ. ಈ ಬೇನೆ ಹೊಟ್ಟೆ ಉಬ್ಬುವಷ್ಟೇ ಅಪಾಯಕಾರಿ, ಕೆಲವು ಸಾರಿ ಅದಕ್ಕಿಂತ ಹೆಚ್ಚಾಗಿ ಸಾವನ್ನ ಉಂಟು ಮಾಡುತ್ತದೆ. ಸುಗ್ಗಿಯ ಕಾಲದಲ್ಲಿ ಧಾನ್ಯಗಳು ಹಿರಳವಾಗಿ ಕಣದಲ್ಲಿ ಲಭ್ಯವಿರುವುದರಿಂದ ಈ ಬೇನೆ ಬರುವ ಸಂಭವ ಹೆಚ್ಚಾಗಿರುತ್ತದೆ. ಈ ಕಾಲದಲ್ಲಿ ಅಥವಾ ಯಾವುದೇ ಕಾಲದಲ್ಲಿ ದನಗಳು ಈ ಧಾನ್ಯಗಳನ್ನು ಹೆಚ್ಚಾಗಿ ತಿಂದಾಗಲೂ ಈ ಬೇನೆಗೆ ತುತ್ತಾಗುತ್ತವೆ. ದನಗಳು ಒಂದರಿಂದ ಎರಡು ದಿವಸಗಳಲ್ಲಿ ಬಹಳ ಸುಸ್ತಾಗಿ ಮೇವು ತಿನ್ನದೆ, ಮೆಲುಕು ಹಾಕದೆ ಹೊಟ್ಟೆಯು ಉಬ್ಬಿದಂತಿರುತ್ತದೆ. ಕೆಲವು ಸಲ ಮನೆಯ ಕಾರ್ಯಗಳಲ್ಲಿ ಅನ್ನವು ಬಹಳ ಉಳಿದು ಅದನ್ನು ದನಗಳಿಗೆ, ಮುಖ್ಯವಾಗಿ ಗರ್ಭಧರಿಸಿದ ದನಗಳಿಗೆ ತಿನ್ನಿಸಿದರೆ ಬಹಳ ಬೇಗನೆ, ಅಂದರೆ 12-24 ತಾಸುಗಳಲ್ಲಿ ಈ ಬೇನೆಯಿಂದ ದನ ಸಾಯುತ್ತದೆ. ಕೆಲವು ದನಗಳಲ್ಲಿ ಹೆಚ್ಚಿನ ಔಷಧೋಪಚಾರಗಳಿಂದಲೂ ಉಪಯೋಗವಾಗುವುದಿಲ್ಲ. ರಕ್ತದಲ್ಲಿನ ನೀರಿನ ಅಂಶವು ಮೆಲುಕುವುದರಲ್ಲಿ ಜಮೆಯಾಗತೊಡಗಿ ನಿರ್ಜಲೀಕರಣ ಉಂಟಾಗಬಹುದು. ಈ ಬೇನೆಯ ಲಕ್ಷಣಗಳು ಸಾಮಾನ್ಯವಾಗಿ ದನಗಳು ಒಂದರಿಂದ ಎರಡು ದಿನಗಳಲ್ಲಿ ಬಹಳ ಸುಸ್ತಾಗುತ್ತವೆ, ಮೇವು ತಿನ್ನುವುದಿಲ್ಲ, ಮೆಲುಕು ಹಾಕುವುದಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಹೊಟ್ಟೆ ಉಬ್ಬಿರುವುದಿಲ್ಲ ಮತ್ತು ನಗಾರಿ ಶಬ್ದ ಬರುವುದಿಲ್ಲ. ಎಡಗಡೆ ಪಕ್ಕೆಯಲ್ಲಿ ಕೈಯಿಂದ ಒತ್ತಡ ಹಾಕಿದರೆ ಹೊಟ್ಟೆಯ ಒಳಗೆ ಹೋಗಿ ಅಲ್ಲಿ ಗುಣಿಯು ಬೀಳುತ್ತದೆ. ಕೆಲವು ಸಾರಿ ಸೆಗಣಿ ಹಾಕುವುದಿಲ್ಲ ಮತ್ತು ಹೆಚ್ಚು ಸಾರಿ ಉಜ್ಜಿಕೊಳ್ಳುತ್ತವೆ, ಆಗ ಅದರಲ್ಲಿ ತಿಂದ ಕಾಳುಗಳು ಹೊರಬರುತ್ತವೆ. ಎರಡು ಮೂರು ದಿನಗಳಾದ ಮೇಲೆ ದನಗಳು ನಿಶ್ಯಕ್ತತೆಯಿಂದ ಮೇಲೇಳಲಾಗದೆ ನೆಲಕ್ಕೆ ಬಿದ್ದುಕೊಂಡು 5-8 ದಿವಸಗಳೊಳಗಾಗಿ ಸಾಯಬಹುದು. ಕೆಲವು ಮಾತ್ರ ಉಪಚಾರದಿಂದ ಗುಣಹೊಂದುತ್ತವೆ. ಜಾನುವಾರುಗಳ ಹೊಟ್ಟೆಯುಬ್ಬರ ಆಮ್ಲತೆಯ ನಿರ್ವಹಣೆಗೆ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸುವ ಸೋಡಾವನ್ನು 30-100 ಗ್ರಾಂ ವರೆಗೂ ನೀರಿನಲ್ಲಿ ಕಲಸಿ ಗೊಟ್ಟದಲ್ಲಿ ಕುಡಿಸಬೇಕು. ಇದರ ಜೊತೆಗೆ ಶುಂಠಿ, ಮೆಣಸು, ಜೀರಿಗೆ, ಚಕ್ಕೆ ಇವುಗಳನ್ನು ಕುಟ್ಟಿ ಪುಡಿ ಮಾಡಿ ಗೊಟ್ಟ ಹಾಕಬೇಕು. ಆಕ್ಸಿಟೆಟ್ರಾಸೈಕ್ಲಿನ್ ಅಥವಾ ಸ್ಪೆಕ್ಲಿನ್ಗಳಂತಹ ಆಂಟಿಬಯೋಟಿಕ್ 2-4 ಗುಳಿಗೆ ಒಂದು ಸಾರಿಗೆ ಪುಡಿ ಮಾಡಿ ನೀರಿನಲ್ಲಿ ಕರಗಿಸಿ ಕುಡಿಸಬೇಕು. ತೀವ್ರತೆ ಇಲ್ಲದ ದನಗಳು ಬೇಗನೆ ಗುಣವಾಗುತ್ತವೆ. ಗುಣವಾಗದೇ ಇರುವ ದನಗಳನ್ನು ಆದಷ್ಟು ಬೇಗನೆ ಪಶುವೈದ್ಯರಿಂದ ಉಪಚಾರ ಮಾಡಿಸಬೇಕು. ನಿರ್ಜಲೀಕರಣದ ಲಕ್ಷಣಗಳಿದ್ದಲ್ಲಿ ತಜ್ಞರಿಂದ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಪಶುಗಳಲ್ಲಿ ಕಾಲುಬಾಯಿ ರೋಗ ಕುರಿತು ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪರ್ತ್ನಲ್ಲಿ ನಡೆಯುತ್ತಿರುವ ಪಾಕಿಸ್ತಾನ ಮತ್ತು ಜಿಂಬಾಬ್ವೆ ತಂಡಗಳ ನಡುವಿನ ಐಸಿಸಿ ವಿಶ್ವಕಪ್ 2022 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯಲಿದೆ.

ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲು ಎಫ್ ಎಂ ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ. ಯಾಸ್ 7:25 ಪ್ರಶ್ನೆಯೊಂದು ನಾನು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಇನ್ನು ಇವತ್ತು ಏನೇನೆಲ್ಲ ಆಚರಣೆಗಳಿದೆ, ಯಾವ್ಯಾವ ವಿಶೇಷತೆಗಳೊಂದಿಗೆ ಈ ದಿನವನ್ನ ಅಂದರೆ ಸೆಪ್ಟೆಂಬರ್ 27 ತಾರೀಕನ್ನು ಆಚರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು ಅದೆಲ್ಲದರ ಜೊತೆಗೆ ಇವತ್ತಿನ ದಿನ ವಿಶ್ವದಾದ್ಯಂತ ಒಂದು ವಿಶೇಷ ಆಚರಣೆ ಇದೆ, ಒಂದು ದಿನವನ್ನಾಗಿ ಈ ದಿನವನ್ನು ಗುರುತಿಸಲಾಗುತ್ತೆ. ಅದೇನು ಅನ್ನೋದು ನಿಮ್ಗೆ ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9014809010013. ಅದೆಲ್ಲದರ ಜೊತೆಯಾಗಿ ಈ ದಿನವನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ತನ್ನ ನೌಕಾಪಡೆಗಳಿಗೆ ಗೌರವವನ್ನು ಸಲ್ಲಿಸುವಂತಹ ದಿನ, ಅಂದರೆ ಅವರ ನೇವಿ ಡೇ. ಇವತ್ತು ನೌಕಾಪಡೆಗಳಿಗೆ ಅತ್ಯಂತ ವಿಜೃಂಭಣೆಯಿಂದ ಗೌರವವನ್ನು ಸಲ್ಲಿಸ್ತಾ ಅವರ ಎಲ್ಲ ರೀತಿಯ ಸಾಹಸಗಳನ್ನು ಕೊಂಡಾಡುವಂತಹ ದಿನ ಇದಂತೆ. ಅರೆ, ವಿಶೇಷ ಅಂತ ಅನಿಸೋದು ಖಂಡಿತವಾಗ್ಲೂ ಇದೆಯಾ? ಅದೆಲ್ಲದರ ಜೊತೆಗೆ 2019 ವಿಶೇಷವಾದಂತಹ ಒಂದು ಸ್ಟ್ರೈಕ್ ನಡೆಯುತ್ತೆ ಈ ದಿನ. ಹೌದು, 2019 ಸೆಪ್ಟೆಂಬರ್ 27 ತಾರೀಕು. ಸರಿಸುಮಾರು ಪ್ರಪಂಚದಾದ್ಯಂತ 2400 ಕಡೆಗಳಲ್ಲಿ ಈ ಒಂದು ಸ್ಟ್ರೈಕ್ ನಡೆಯುತ್ತೆ. ಏನಪ್ಪಾ ಸ್ಟ್ರೈಕ್ ಅಂತ ಹೇಳಿದ್ರೆ ಅತ್ಯಂತ ಸುಲಭ, ಅತ್ಯಂತ ಮುಖ್ಯವಾದಂಥದ್ದು ಅಂತ ಹೇಳ್ಬೋದು. ಸುಲಭ ಅನ್ನೋದಕ್ಕಿಂತ ಅತ್ಯಂತ ಮುಖ್ಯವಾದಂತಹ ಒಂದು ಸ್ಟ್ರೈಕ್ ನಡೆಯುತ್ತೆ. ಎಲ್ಲವೂ ಯುನೈಟೆಡ್ ನೇಷನ್ಸ್ ಕಡೆಗೆ ಈ ಒಂದು ಸ್ಟ್ರೈಕ್ ತಿರುಗಿರುತ್ತೆ. ಏನಪ್ಪಾ ಈ ಸ್ಟ್ರೈಕ್ ಅಂತ ಹೇಳಿದ್ರೆ, ನಾವೆಲ್ಲರೂ ಸೇರಿ ಈ ತಾಪಮಾನ ಬದಲಾವಣೆ ಇದೆಯಲ್ಲ, ಕ್ಲೈಮೇಟ್ ಚೇಂಜ್ ಇದೆಯಲ್ಲ, ಇದನ್ನು ತಡಿಬೇಕು ಅನ್ನುವಂತಹ ಒಂದು ದಿಟ್ಟ ನಿರ್ಧಾರವನ್ನು ಅವತ್ತು ತೆಗೆದುಕೊಳ್ಳಲಾಗುತ್ತೆ ಈ ಸ್ಟ್ರೈಕ್ನಿಂದಾಗಿ. ಇನ್ನಷ್ಟು ಈ ದಿನದ ವಿಶೇಷತೆಗಳು, ಮಾಹಿತಿಗಳು, ಇತಿಹಾಸವನ್ನು ನೋಡೋಣ. ಕೇಳ್ತಾ ಇರಿ, ಚುನ್ ಮಾಡಿರಿ. 7:30 ಬರ್ತಾ ಇದ್ದೀವಿ. 7:27 ಆಗಿದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಭುವನ ಗಾತ್ರ ಜ್ವಲನ ನೇತ್ರ ಘನ ಪಾತ್ರ ಘನ ವನ ತೀರ ಗಗನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಬಜರೆ ಬಜರಂಗಿ ಬಜರೆ ಬಜರೆ ಬಜ ಬಜ ಬಜ ಬಜರೆ ಬಜರಂಗಿ ಕುಣಿಯುವವರ ನರಕಕ್ಕೆ ಕಳಿಸಿ ಕೊಡುವ ನರ ನರ ನರಳಿಸಿಡುವ ನಿಜ ಮನವಾನರ ಹೆದರಿದ ಜತೆಯ ಸರಿಸಿ ಕರದಲ್ಲಿ ಖಡಗ ಧರಿಸಿ ನಡೆಯಲ್ಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡ ನಯ್ಯ ಕೆಣಕಲೆ ಬೇಡ ಬ್ರಹ್ಮಚಾರಿಯ ಬಜರೆ ಬಜರಂಗಿ